ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗ ಮಳೆಯಾಗುವಂತಹ ಸಾಧ್ಯತೆಗಳು 10% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಒಳ್ಳೆ ಒಣ ಬಿಸಿಲಿನ ವಾತಾವರಣ ಇರಬಹುದಾಗ್ಯದ ಅಂತೇಳಿ ತಜ್ಞರು ಸೂಚನೆ ನೀಡ್ತಾ ಇದ್ದಾರೆ. ಇದನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ಮಣ್ಣಿನ ಮಗ ಭತ್ತದ ತಳಿಗಳು ಈ ವಿಷಯವಾಗಿ ಯಾದಗಿರಿ ಜಿಲ್ಲೆಯ ಸುರಪೂರು ತಾಲೂಕಿನ ಕಕ್ಕೇರ ಗ್ರಾಮದ ಪ್ರಗತಿಪರ ರೈತರಾದ ದೇವೇಂದ್ರಪ್ಪ ಭುವಿಯವರೊಡನೆ ಸಂದರ್ಶನ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಸುರಪುರ ತಾಲೂಕು ಕಕ್ಕೇರ ಗ್ರಾಮದ ಯುವ ರೈತರಾಗಿರುವಂತಹ ಸಾವಯವ ಕೃಷಿಕರಾಗಿರುವಂತಹ ದೇವೇಂದ್ರಪ್ಪ ಭೋವಿ ಅವರಿದ್ದಾರೆ. ಅವರ ವಿಶೇಷತೆ ಏನು ಅಂತಂದ್ರೆ, ನಮ್ಮಲ್ಲಿ ಕಾಣೆಯಾಗಿ ಹೋದಂತಹ ಭತ್ತದ ತಳಿಗಳನ್ನ, ನಾವೇನ್ ದೇಶಿ ತಳಿ ಅಂತ ಹೇಳಿ ಕರಿತೀವಿ, ನಾಡು ತಳಿಗಳು ಅಂತ ಹೇಳಿ ಕರಿತೀವಿ, ಅವುಗಳನ್ನ ಹುಡುಕಾಡಿ ತಂದು ಅವುಗಳನ್ನ ಸಂರಕ್ಷಣೆ ಮಾಡಿ ಪೋಷಣೆ ಮಾಡಿ ಬೆಳೆಸ್ತಾ ಇದ್ದಾರೆ. ಸುಮಾರು 40 ಹೆಚ್ಚು ತಳಿಗಳನ್ನ ಅವರು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತ ಅವುಗಳ ವಿಶೇಷತೆ ಏನದ ಅನ್ನೋದನ್ನ, ಅದರೊಳಗಿರುವಂತಹ ಔಷಧೀಯ ಗುಣಗಳಾಗಲಿ ಅಥವಾ ಬೇರೆ ಬೇರೆ ಗುಣಧರ್ಮಗಳನ್ನ ಅವರು ಗ್ರಾಹಕರಿಗೆ ಪರಿಚಯ ಮಾಡಿಕೊಟ್ಟು ತಮ್ಮದೇ ಆದಂತಹ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನ ಅಭಿವೃದ್ಧಿ ಮಾಡಬೇಕು ಅನ್ನುವಂತಹ ಒಂದು ಉತ್ಸಾಹದೊಳಗೆ ಇದ್ದಾರೆ. ಅವರ ಅನುಭವಗಳನ್ನ ನಾವು ಇವತ್ತಿನ ದಿವಸ ಕೇಳೋಣ. ನಮಸ್ಕಾರ ದೇವೇಂದ್ರಪ್ಪ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಈ ಭತ್ತದ ತಳಿಗಳನ್ನ ಸಂರಕ್ಷಣೆ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಯಾಕೆ ಬಂತು ನಿಮ್ಮಲ್ಲಿ? ಭತ್ತದ ತಳಿಗಳ ಸಂರಕ್ಷಣೆ ಮಾಡಬೇಕು ಅನ್ನೋದು ಒಂದು ವಿಚಾರ ನಮಗೆ ಮೊದಲು ಒಳದಿದ್ದು, ನಮ್ಗೆ ಒಳ್ಳೆ ಆಹಾರ ತಿನ್ಬೇಕು, ಈ ಕಲುಷಿತ ಆಹಾರ ತಿನ್ನೋದ್ರಿಂದ ಆರೋಗ್ಯ ಕೆಡ್ತದ ಅನ್ನೋದಕ್ಕೋಸ್ಕರ ನಾವು ಫಸ್ಟಿಗೆ ಗೊತ್ತಾದದ್ದು. ಆಮೇಲೆ ನಾವೇನ್ ರಾಸಾಯನಿಕ ಬಹಳ ಉಪಯೋಗ ಮಾಡೋದ್ರಿಂದ ನಮ್ಮ ಆರೋಗ್ಯ ಹದಗೆಡೋದ್ರಿಂದ, ನಾವೆಲ್ಲ ಬೆಳೆದಿದ್ದೆಲ್ಲ ದುಡ್ಡೆಲ್ಲ ಹಾಸ್ಪಿಟಲ್ಗಳಿಗೆ ಇಡೋದ್ರಲ್ಲಿಂದ ನಾವು ಇದಕ್ಕೆ ಯಾಕೆ ದೇಶೀಯ ತಳಿಗಳು ಬೆಳಿಬಾರದು ಅನ್ನೋ ಒಂದು ವಿಚಾರ ಗೊತ್ತಾಯ್ತು. ಅದ್ರಾಗ ನಮ್ಮ ಗೆಳೆಯ ರಾಮಮೂರ್ತಿ ಅವ್ರಿಗೆ ಅದ್ರ ಬಗ್ಗೆ ಅನುಭವ ಇತ್ತು, ಅದ್ರ ಮುಖಾಂತರ ನಮ್ಗೆ ಗೊತ್ತಾಯ್ತು. ಅದನ್ನ ನಾವೇನ್ ಮಾಡಿದ್ವಿ, ಒಂದು ಪತ್ರಿಕೆಯಲ್ಲಿ ಪ್ರಕಟಣೆ ಆಗೋದ್ರಲ್ಲಿಂದ ಅದ್ ನಮಗೆ ಮಾಹಿತಿ ಸಿಕ್ತೀವಿ. ಹಂಗಾಗಿ ನಾವು ಅದನ್ನ ದೇಶೀಯ ತಳಿಗಳು ಪ್ರಾಯೋಗಿಕವಾಗಿ ಒಂದು 5 ಭತ್ತದ ತಳಿಗಳು ತಗೊಂಬಂದಿವಿ ನಾವು. ದಾವಣಗೆರೆ ಜಿಲ್ಲೆ ಕುಂಬಳೂರಿನ ಆಂಜನೇಯ ಕುಂಬಳೂರು ಅಂತೇಳಿ ಅವರು 34 ದೇಶೀಯ ತಳಿಗಳನ್ನು ಬೆಳೀತಿದ್ರು. ಅವರು ಅದನ್ನ ಪತ್ರಿಕೆಯಲ್ಲಿ ಲೇಖನ ಬಂದಿತ್ತು ಒಂದು, ಅದನ್ನು ಜಾಡ ಹಿಡಿದುಗೇಸಿ ಓದಿವಿ ನಾವು. ಓದಾಗ ನೆಕ್ಸ್ಟ್ ನಮ್ಗೆ ಅಲ್ಲಿ ಒಂದು ನೋಡಿ, ಅವ್ರ ಭತ್ತಗಳ ಸಂರಕ್ಷಣೆ ಮಾಡಿದ್ದೇ ಒಂದು ಅಗಾಧವಾಗಿ ನಮ್ಗೆ ಇದು ಗಮನಕ್ಕೆ ಬಂತು. ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರು ಅವರು. ಹಂಗಾಗಿ ನಮ್ಗೇನ್ ಅನಿಸ್ತು, ಅದರಲ್ಲಿ ಒಂದು 5 ತಳಿಗಳು ತಗೊಂಬಂದಿವಿ. ಅದರಲ್ಲಿ ನವರ ಒಂದು, ಯಾಕಂದ್ರೆ ನವರನೆ ಯಾಕೆ ಬೆಳಿಬೇಕು ಅಂತಂದ್ರೆ, ಈ ಕೃಷ್ಣ ಅಚ್ಚುಕಟ್ಟು ಪ್ರದೇಶ ಇರೋದ್ರಿಂದ ಅಲ್ಲಿ ಲೈಟ್ ಡ್ಯೂರೇಷನ್ ಕ್ರಾಪ್ ಬೆಳಿಬೇಕಂತೇಳಿ ಒಂದು ವಿಚಾರ. ಅವರು ನೀರು ಕಟ್ ಮಾಡಕತ್ತಿದ್ರು ಮೇಲಿನ ಮೇಲೆ, ಅಂದ್ರೆ ನೀರು ಕಡಿಮೆ ಬೇಡುವಂತ ಬೆಳೆಗಳನ್ನ, ಅಲ್ಪಾವಧಿ ಬೆಳೆಗಳು ಬೆಳಿಬೇಕು ಅನ್ನೋದಕ್ಕೆ ನಾವು ಅದು ಲೇಖನದಲ್ಲಿನೂ ಒಂದು 60 ಬರುತ್ತೆ ಅನ್ನೋದು ಒಂದು ಪತ್ರಿಕೆಯಲ್ಲಿ ನೋಡಿದ್ವಿ. ಅವಾಗ ನಮ್ಗನಿಸ್ತು, ಇಷ್ಟು ದಿನದ ಕಡಿಮೆ ಇರೋ ಅವಧಿಯ ತಳಿಗಳು ಯಾಕೆ ಬೆಳಿಬಾರದು ಅಂತೇಳಿ ನಾವು ದಾವಣಗೆರೆಗೆ ಹೋದ್ವಿ. ಹೋಗಿ ಅಲ್ಲಿ ಹೋದಾಗ ನಮ್ಗೆ ಒಂಥರ ನಿರಾಶೆ ಭಾವನೆ ಮೂಡಿತು. ಯಾಕಂತಂದ್ರೆ ಅವ್ರ ಕಡೆ ಬೀಜ ಸಾಕಷ್ಟು, ನಮ್ಗೆ ಬೇಕಾದಷ್ಟು ಬೀಜ ಇರಲಿಲ್ಲ. ಅವ್ರ ಕಡೆ ಒಂದು 200 ಗ್ರಾಮ್ ಬೀಜಗಳು ಇದ್ವು, ಅದರಲ್ಲಿ 100 ಗ್ರಾಮ್ ಬೀಜ ನವರ ಕೊಟ್ರು, ಉಳಿದವೆಲ್ಲ ದೇಶಿ ತಳಿಗಳು ಇದ್ವು ಎಲ್ಲ. ಅವೆಲ್ಲ ಗೌರಿ ಸಣ್ಣ, ಅಂಬೆ ಮೂರು, ಆಮೇಲೆ ಸೇಲಂ ಸಣ್ಣ, ಆಮೇಲೆ ಸಣ್ಣಕ್ಕಿ ಭತ್ತ, ಆಮೇಲೆ ಇನ್ನು ಒಂದು ಇದರಲ್ಲಿ ಒಂದು 5-6 ತಳಿಗಳು ನಾವು ಸೆಲೆಕ್ಟ್ ಮಾಡ್ಕೊಂಡು ತಗೊಂಬಂದ್ವಿ. ಗಮ್ಗಡ್ಲೆ, ಗಂಧಸಾಲೆ ಅಂತೇಳಿ ತಗೊಂಬಂದಾಗ ನಾವು ಅದರಲ್ಲಿ ಪ್ರಾಯೋಗಿಕವಾಗಿ ಒಂದು 1/2 ಎಕರೆದಲ್ಲಿ ನಾನು ಹಾಕಿದೆ. ಅದು ನವರ ಅಂತರೂ ಫಸ್ಟ್ನೇ ಟೈಮ್ ಹಾಕಲಿಲ್ಲ ನನಗೆ, ಯಾಕಂದ್ರೆ 100 ಗ್ರಾಮ್ ಬೀಜ ಸಿಕ್ವಲ್ಲ, ಹಂಗಾಗಿ ನಮ್ಗೆ ಸಾಲಿಲ್ಲ. ನಾವು ಆಸೆ ಪಟ್ಟು ಏನಂದ್ರೆ ಒಂದು 4 ಎಕರೆ ಮಾಡೋಣ ಸಾವಯವದಲ್ಲಿ ಅಂತೇಳಿ ಹೋಗಿದ್ವಿ ನಾವು. ಅಂದಾಗ ನಮ್ ಬೀಜ ಸಾಕಷ್ಟು ಪ್ರಮಾಣದಲ್ಲಿ ಸಿಗದೆ ಇದ್ದ ಕಾರಣ ನಾವು 1/2 ಎಕರೆಗೆ ವಿಸ್ತರಣೆ ಮಾಡ್ಕೊಂಡಿವಿ. ನಮ್ದು ಜಮೀನ್ 4 ಎಕರೆ, ಅದು ಜೋಗು ನೆಲ, ಸೌಳು ತೆವಳು ಭೂಮಿ ಅಂತಾರಲ್ಲ, ಏನು ಬೆಳೆ ಕೃಷಿಗೆ ಯೋಗ್ಯವಲ್ಲದ ಭೂಮಿಯೇ. ನಾವು ಪರ್ಚೇಸ್ ಮಾಡಿದ್ವಿ, ಅದನ್ನ ಸುತ್ತ ಅಂತರ್ಬಸಿಗಾಲುವೆ ತೆಗೆದು ಅದ್ರ ಮುಖಾಂತರ ನಾವು ಭತ್ತ ರೆಡಿ ಮಾಡ್ಕೊಂಡ್ವಿ. ಅದಕ್ಕೆ ಫಸ್ಟ್ ನಾವು ರಾಸಾಯನಿಕ ಕೃಷಿನೇ ಮಾಡಿದ್ವಿ ಆ ಹೊಲದಲ್ಲಿ 1 ವರ್ಷ, ಆಮೇಲೆ ನೆಕ್ಸ್ಟ್ ನಾವು ಸಾವಯವ ಕಳವಡಿಸಿಕೊಂಡ್ವಿ 1/2 ಎಕರೆ. ಅದು ಭಾರಿ ಚೆನ್ನಾಗಿ ಬಂತು ನಾವು. ಅದು ಪಾಳೇಕರ ಕೃಷಿಗೆ ಅಟೆಂಡ್ ಆಗಿದ್ವಿ ನಾವು ಕೊಡೆಕಲದಲ್ಲಿ. ದುರುದುಂಡೇಶ್ವರ ಮಠದ ಸ್ವಾಮಿಗಳು ಕೊಪ್ಪಳ ಗವಿಸಿದ್ದೇಶ್ವರ ಮಠದಲ್ಲಿ ಅಲ್ಲಿ ಕಾರ್ಯಕ್ರಮ ಅಟೆಂಡ್ ಆಗಿ ಈ ಭಾಗದ ಜನರಿಗೆ ಯಾಕೆ ನಾವು ತಲುಪಿಸಬಾರದು, ಇದು ಪಾಳೇಕರ ಕೃಷಿ ಇಷ್ಟೊಂದು ಅದ್ಭುತವಾಗಿದೆ ಅಂತ ಒಂದು ಕನಸನ್ನು ಇಟ್ಟುಕೊಂಡು ಅವ್ರು ಬಂದಿದ್ರು. ಅಲ್ಲಿ ಒಂದು ಅಟೆಂಡ್ ಮಾಡಿದಾಗ ನಾವು ಅದೇ ದೇಶೀಯ ತಳಿಗಳು ತಗೊಂಬಂದಿದ್ವಿ, ಅದಕ್ಕೂ ಹೆಲ್ಪ್ ಆಯ್ತು ನಮ್ಗೆ. ಅಲ್ಲಿ ಕ್ಲಾಸಿಗೆ ಅಟೆಂಡ್ ಆಗಿದ್ವಿ ನಾವು ಇಬ್ರು, ನಾವು ರಾಮಮೂರ್ತಿ ನಾವು. ಅಲ್ಲೆಲ್ಲ ತಿಳ್ಕೊಂಡು ಬಂದ್ಮೇಲೆ ಮತ್ತಿಷ್ಟು ಉತ್ಸಾಹ ಜಾಸ್ತಿ ಆಯ್ತು ನಮ್ಗೆ. ಅದು ಬೆಳೆದಾಗ ಐದು ಬೆಳೆಗಳನ್ನು ಚೆನ್ನಾಗಿ ಬಂದವು. ಬಂದಾಗ ನೆಕ್ಸ್ಟ್ ನಾವು ಅರ್ಧ ಎಕರೆದಿಂದ ಒಂದ್ ಎಕರೆಗೆ ವಿಸ್ತರಣೆ ಮಾಡ್ಕೊಂಡಿವಿ ನಾವು. ಅದು 2006 2005 ತಗೊಂಡ್ಬಂದ್ವಿ, 2006 ವಿಸ್ತರಣೆ ಮಾಡ್ಕೊಂಡಿವಿ ಮತ್ತೆ ಒಂದ್ ಎಕರೆಗೆ. ಅದನ್ನು ಚೆನ್ನಾಗಿ ಬಂತು ಅಂದಾಗ ಹೆಚ್ಚಿನ ಪ್ರಮಾಣದಲ್ಲಿ 4-5 ಎಕರೆಗೆ ಮಾಡ್ಕೊಂಡಿವಿ. ಅದು ನವರ ಅಷ್ಟೊತ್ತಿಗೆ ನಮ್ಮ ರಾಮಮೂರ್ತಿ ಅವರು 100 ಗ್ರಾಮ್ ಬೀಜನ್ನ ನಮ್ಗೆ ಎಷ್ಟು ಬೇಕು ಅಷ್ಟು ಸಾಕಾಗುವಷ್ಟು ಬೀಜಗಳನ್ನು ಉತ್ಪಾದನೆ ಮಾಡಿ ಕೊಟ್ಟರು ನಮ್ಗೆ. ಅದನ್ನ ನಮ್ಗೆ ಬೆಳೆಯೋದಕ್ಕೆ ಅನುಕೂಲ ಆಯ್ತು. ಇವಾಗ ನಾವು 4 ಎಕರೆಗೆಲ್ಲ 100 ಎಕರೆಗೆ ಕೊಡುವಷ್ಟು ಬೀಜಗಳು ನಮ್ ಕಡೆ ಇದೆ ನವರ. ಅಷ್ಟು ಹೌದು ಅಭಿವೃದ್ಧಿ ಆಗಿದೆ, ಅಭಿವೃದ್ಧಿ ಆಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಬೀಜಗಳ ಉತ್ಪಾದನೆ ಮಾಡ್ಕೊಂಡಿವಿ ನಾವು. ನಾವೊಂದು 4 ಎಕರೆದಲ್ಲಿ ನಾವು ದೇಶಿ ತಳಿಗಳು ಬೆಳಕತ್ತಿದ್ವಿ. ರಾಮಮೂರ್ತಿ ಅವರು 1.5 ಎಕರೆ ಬೆಳೆದ್ರು. ಎಷ್ಟು ಸಮಯ ಹಿಡಿತು ನಿಮಗೆ ಇದೆಲ್ಲ ಮಾಡಬೇಕು? ನಾವು ಇದೆಲ್ಲ ಮಾಡಬೇಕಾದ್ರೆ ಕನಿಷ್ಠ 1-2 ವರ್ಷ ಆಯ್ತು ಟೈಮಿಂಗ್. ಯಾಕಂದ್ರೆ ನಮ್ಗೆ ಅನುಭವನ ಆಯ್ತು. ಬಾಳೆಕರ ಕೃಷಿಗೆ ನಾವು ಎಲ್ಲ ಕೇಳೋ ಅಷ್ಟೇ ಚೆನ್ನಾಗಿತ್ತು, ಅದು ಶ್ರಮ ಇತ್ತು ಅದರಲ್ಲಿ. ಯಾವುದೇ ಆದ್ರೂ ಶ್ರಮ ಬೇಕೇ, ಶ್ರಮ ಬೇಕು. ಹಂಗಾಗಿ ನಮ್ಗೆ ಅದನ್ನ ಮಾಡ್ಬೇಕಾದ್ರೆ ನಾವು ಕೆಲವೊಬ್ರು ನೋಡಿ ನಮ್ನ ನಗ್ತಿದ್ರು ನಮ್ಗೆ. ಮೇನ್ ರೋಡಿನಲ್ಲಿ ಇರೋದ್ರಲ್ಲಿಂದ ಇವ್ರೇನ್ ಹಿಂಗ್ ಬೆಳಿತಾರಲ್ಲ, ಇದೇನ್ ಮಾಡ್ಲಾರ್ದು ಮಾಡ್ತಾರಲ್ಲ ಅಂತ ಒಂದು ಕೀಟ್ಲೆ ಮಾಡ್ತಿದ್ರು. ಹಂಗಾಗಿ ನಾವು ಅವ್ರಿಗೆ ಯಾರಿಗೂ ಕಿವಿ ಕೊಡ್ಲಿಲ್ಲ, ಯಾಕಂದ್ರೆ ನಮ್ಗೆ ಅದರಲ್ಲಿ ಕಾನ್ಫಿಡೆನ್ಸ್ ಇತ್ತು ನಮ್ಗೆ. ಹಂಗಾಗಿ ಬೆಳೆದ ಮೇಲೆ ಈ ಮಾರ್ಕೆಟ್ ಒಂದು ಸಮಸ್ಯೆ ಆಕೈತಲ್ಲ, ಅವಾಗ ನಾವು ಅದು ನವರ ಅನ್ನೋದ್ರ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ಬೆಳೆಕತ್ತಿದ್ವಿ ನಾವು. ಯಾಕೆ 60 ದಿನ ಅಂತ ಅವ್ರು ಹೇಳಿದ್ರು, ನಮ್ಮ ಕಡೆ ಭಾಗದಲ್ಲಿ 60 ದಿನಕ್ಕೆ ಬರಲಿಲ್ಲ ಅದು. 90-100 ದಿನ ಸಮಯ ಟೈಮ್ ಹಿಡಿತು. ಹೌದೌದು. ಹಂಗಾಗಿ ನಾವು 90-100 ದಿನ ಆದ್ರೂ ನಮ್ಗೆ ಒಳ್ಳೆ ಕ್ರಾಪ್ನೇ ಆಯ್ತು. ಮೊದಲಿಗಾಗಿ ಒಂದು 8 ಚೀಲಗಳು ಇಳುವರಿ ಬಂತದು. ಯಾಕಂದ್ರೆ ಸೋಳು ಭೂಮಿ ಇರೋದ್ರಿಂದ ಮತ್ತು ನಾವು ಕೊಟ್ಟಿಗೆ ಗೊಬ್ಬರ ಒಂದು ಹಾಕಿದ್ವಿ. ನೆಕ್ಸ್ಟ್ ಅದಕ್ಕೆ ಜೀವಾಮೃತ ಮಾಡಿಸಿ ಅದನ್ನು ಒಂದು ಎಕರೆಗೆ 200 ಲೀಟರ್ ಹಾಕಿದ್ವಿ ನಾವು ಫಸ್ಟ್ ಟೈಮ್. ಅಂದಾಗ 1-8 ಮೂಟೆ ಬಂತು. ನಮ್ಗೆ ನಿರಾಸೆನ ಆಗ್ಲಿಲ್ಲ, ಯಾಕಂದ್ರೆ ಒಂದು ಮೂಟೆಗೆ ಕನಿಷ್ಠ ಅಕ್ಕಿ ಪ್ರಮಾಣ ಒಂದು 60 ಕೆಜಿ ಬರುತ್ತೆ. 60 ಕೆಜಿ ಅಕ್ಕಿ ಬಂದಾಗ ನಾವು ಅದನ್ನ 8 ಅಂದ್ರೆ ಒಂದು 20,000 ರೂಪಾಯಿ ಲಾಭ ಉಳಿತಿತ್ತು. ಸೋನಾ ಮಸೂರಿಗಿಂತ 20,000 ಲಾಭ ಉಳಿತಿತ್ತು ನಮ್ಗೆ ಎಲ್ಲ ಖರ್ಚು ಹೋಗಿ. ಒಂದ್ ಎಕರೆಗೆ 1-8 ಸಾವಿರ ಬರ್ತಿತ್ತು ಖರ್ಚು. ಯಾಕಂದ್ರೆ ಉಳುಮೆ ಮಾಡೋದು, ನಾಟಿ ಮಾಡೋದು, ಮತ್ತೆ ಭತ್ತ ಕಟಾವು ಮಾಡೋದು, ಅದನ್ನೆಲ್ಲ ಮಾಡೋದಕ್ಕೆ ಬೇರ್ಪಡಿಸಿ ಅಕ್ಕಿ ಬೇರ್ಪಡಿಸೋದು ತನಕ ಹಿಡಿದ್ರೆ ಖರ್ಚು 1-8 ರಿಂದ 10,000 ರೂಪಾಯಿ ಎಕರೆಗೆ. ನಮ್ಗೆ 1-20,000 ಲಾಭ ಉಳಿತು ಫಸ್ಟ್ನೇ ಟೈಮ್ ನವರದಲ್ಲಿ. ಆಮೇಲೆ ನಾವು ಅದನ್ನೇ ಹೆಚ್ಚಿಗೆ ಈ ಜೀವಾಮೃತನೇ ನಾವು 200 ಲೀಟರ್ ಕೊಡೋ ಬದಲು 600 ಲೀಟರ್ ಕೊಟ್ಟಿವಿ ನಾವು ಅಲ್ಲಿ. ಯಾಕಂದ್ರೆ ನಮ್ಗೆ ಅದನ್ನ ಆ ಟೈಪ್ ಕೊಟ್ಟು ನೋಡಿದಾಗ 8 ಚೀಲದಿಂದ 15 ಚೀಲದವರೆಗೆ ಹೆಚ್ಚಿಗೆ ಅಂದ್ರೆ ಡಬಲ್ ಇಳುವರಿ ಬಂತು. ಅವಾಗ ನಮ್ಗೆ ಗಾಬರಿ ಆಯ್ತು. ಅದಕ್ಕೆ ನಾವು ಕೆಲವೊಬ್ರು ಸೈಂಟಿಸ್ಟ್ಗಳನ್ನು ಸರ್ ಅವರೆಲ್ಲ ಅದನ್ನ ಮಾಡಿಕೊಂಡು ಏನ್ ದೇವೇಂದ್ರ ಇಳುವರಿ ಚೆನ್ನಾಗಿ ಬಂದಿದೆ ಇಷ್ಟು ಹೇಳಿದಾಗ, ಇಲ್ಲ ಅದಕ್ಕೆ ಬೇಕಾದಂತ ಪೋಷಕಾಂಶಗಳು ಕೊಟ್ಟಿಯಲ್ಲ ಹಂಗಾಗಿ ಚೆನ್ನಾಗಿ ಇಳುವರಿ ಬಂದಿದೆ ಅಂತ ಹೇಳಿದ್ರು. ಹಂಗೆ 15 ಚೀಲ ಇಳುವರಿ ಬಂದು ದಾಖಲೆ. ಯಾಕಂದ್ರೆ ಅದು 10-12 ಚೀಲ ಅಂದ್ರೆ ಒಂದು 12 ಕ್ವಿಂಟಲ್ ಇಳುವರಿ ಬಂತದು ಒಂದ್ ಎಕರೆಗೆ. 12 ಕ್ವಿಂಟಲ್ ಇಳುವರಿ ಬಂದಾಗ ನಾವು ಒಂದು ರೇಟ್ ಫಿಕ್ಸ್ ಮಾಡ್ಕೊಂಡಿವಿ, 65 ರೂಪಾಯಿ ಕೆಜಿ. ನಮ್ದು ಎಕ್ಸ್ಪೆಂಡಿಚರ್ ತೆಗೆದು ಫಸ್ಟ್ ಟೈಮ್ ನಾಗ ನಾನು 8 ಚೀಲ ಬೆಳೆದಾಗ ನಾನು ಲೆಕ್ಕ ಇಟ್ಟು. ಹೌದೌದು, ಎಲ್ಲ ನೀಟಾಗಿ ಇಟ್ಟಿವಿ ನಾವು, ಎಲ್ಲ ಲೆಕ್ಕ ಇಟ್ಟಿವಿ ನಾವು. ನೆಕ್ಸ್ಟ್ 15 ಚೀಲ ಬಂದಾಗ ಖರ್ಚು ತೆಗೆದು 50,000 ಲಾಭ ಸಿಗ್ತೇನೆ ನಮ್ಗೆ. ನಾವು ರೇಟ್ ಮಾತ್ರ ಅಷ್ಟೇ, ಆಮೇಲೆ ಉಳಿದವೆಲ್ಲ ಅದು ಏನ್ ನಿವಾರಣೆ ಮಾಡುತ್ತಂದ್ರೆ ಕೀಲು ನೋವು ನಿವಾರಕ ಔಷಧಿಯಾಗಿ ವರ್ಕ್ ಮಾಡ್ತೀವಿ. ಅಂದ್ರೆ ಔಷಧಿಯ ಗುಣ ಅದ ಅದಕ್ಕೆ 100% ಇದೆ. ಅದಕ್ಕೆ ದಾಖಲಾತಿಗಳೇನಿದೆ, ಹಲವಾರು ಸಂಶೋಧನೆ ಮಾಡ್ಯಾರ, ಅದಕ್ಕೆ ಪೇಟೆಂಟೂ ಆಗಿದೆ. ಅದಕ್ಕೆಲ್ಲ ಫುಲ್ ಅದನ್ನ ಬೆಳೆದಕ್ಕೆ ಇಳುವರಿ ಕಡಿಮೆ ಇದೆ ಅಂತ ಬಿಡ್ತಿದ್ರು. ನಂದು ಸೌಳು ಭೂಮಿಯಲ್ಲಿ ಅಷ್ಟು ಇಳುವರಿ ಬರಬೇಕಾದ್ರೆ ಇನ್ನೂ ಉತ್ತಮವಾದ ಭೂಮಿಯಲ್ಲಿ ಇನ್ನೂ ಬಹಳಷ್ಟು ಇಳುವರಿ ಬರುತ್ತಾ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡಿವಿ. ಎಕರೆಗೆ 20 ಚೀಲವರೆಗೆ ಬರಬಹುದು ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡಿವಿ ನಾವು. ಅದು ಆಗಬಹುದು, ಅದು ಆಗುತ್ತಾಗುತ್ತೆ. ಯಾಕಂದ್ರೆ ನಾವು ಇಲ್ಲಿಂದ 600 ಲೀಟರ್ ಕೊಟ್ಟಾಗ ಡಬಲ್ ಆದಾಗ ನಂದು ಈ ಭೂಮಿ ಎಲ್ಲ ಕಪ್ಪು ಮಣ್ಣಾಗಿದೆ, ಕೆಂಪಾಗಿ ಸೌಳಾಗಿ ಸುಧಾರಣೆ ಆಗಿದೆ, ಫುಲ್ ಸುಧಾರಣೆ ಆಗಿದೆ ನಂದು. ಹಂಗಾಗಿ ಒಳ್ಳೆ ಭೂಮಿ ಆಗಿದೆ. ನಾವು ಓನ್ಲಿ ಜೀವಾಮೃತ ಮುಂದೆ ಅದನ್ನು ಬಿಟ್ಟು ಹಂಗೆ ಬೆಳಿಬೇಕು. ಮತ್ತು ಭೂಮಿಗೆ ಹಸಿರೆಲೆ ಗೊಬ್ಬರ ಏನಾದ್ರೂ ಹಾಕಿದ್ರೆ ಎರೆ ಗೊಬ್ಬರ ಹಸಿರೆಲೆ ಗೊಬ್ಬರ ಹೌದು ಯೂಸ್ ಮಾಡ್ತೀವಿ. ಅದರಲ್ಲಿ ನಾವು ಬಳಕೆ ಮಾಡಿದ್ದು ಹಸಿರೆಲೆ ಗೊಬ್ಬರ ಅದು ಏನ್ ಮಾಡಲ್ಲ, ಕೊಟ್ಟಿಗೆ ಗೊಬ್ಬರ ಬೇಸಿಗೆಯಲ್ಲಿ ಹಾಕ್ತಿವಿ. ನೆಕ್ಸ್ಟ್ ಅದು ಹಾಕಿದ್ಮೇಲೆ 2 ಪೀಕ್ ತಕ್ಕಂತೀವಿ, ಅಂದ್ರೆ ಮಳೆಗಾಲ ಮತ್ತು ಬೇಸಿಗೆ ಕಾಲ 2 ಪೀಕ್. ಆಮೇಲೆ ಕೊಟ್ಟಿಗೆ ಗೊಬ್ಬರ ಬಳಕೆ ಮಾಡಲ್ಲ. ಅದರಲ್ಲಿ ಅಜೋಲಾ ಬಳಕೆ ಮಾಡ್ತೀವಿ ನಾವು. ಅಜೋಲಾ ನಾವು ಏನ್ ಮಾಡ್ತೀವಿ, ನಮ್ಮ ಬಸಿಗಾಲುವೆಯಲ್ಲಿ ಅಜೋಲಾ ಹಾಕಿರ್ತೀವಿ ನಾವು. ಬೇಸಿಗೆ ಆದ್ಮೇಲೆ ನೀರು ಹೋಗಿಬಿಡುತ್ತೆ, ಹೋದಾಗ ನಾವು ಬಸಿಗಾಲುವೆಯಲ್ಲಿ ಬದುಕುತ್ತೆ, ಅದು ಅಲ್ಲಿ ಬೆಳೆಯುತ್ತೆ. ಆಮೇಲೆ ನಾವು ಭೂಮಿ ನಾಟಿ ಮಾಡಿದಾಗ ಅದನ್ನ ತಗೊಂಡು ಭೂಮಿಯಲ್ಲಿ ಎರಚಿ ಬಿಡ್ತೀವಿ ಮಳೆಯಲ್ಲಿ. ಅವಾಗ ಆಟೋಮೆಟಿಕ್ 15-20 ದಿನದಲ್ಲಿ ಬೆಳೆಯುತ್ತೆ. ಯಾಕೆ ಬೆಳೀತದೆ ಅಂದ್ರೆ ಅದರಲ್ಲಿ ಜೀವಾಮೃತ ಕೊಡೋದ್ರಿಂದ, ರಾಸಾಯನಿಕವಾಗಿ ಮುಕ್ತವಾಗಿರೋದ್ರಿಂದ ಅದರಲ್ಲಿ ಏನಾಗುತ್ತೆ ಅಂದ್ರೆ ಹಸಿರು ಪಾಚಿ ಬೆಳೆಯುತ್ತೆ. ಅದ್ರ ಜೊತೆಗೆ ಮತ್ತೇನಂದ್ರೆ ಇದು ಅಜೋಲಾ ಬೆಳೆದಕ್ಕೆ ಪ್ರೋತ್ಸಾಹ ಆಗುತ್ತದೆ. ಹಂಗಾಗಿ ಎಕ್ದಮ್ ಒಂದು 20 ದಿನದಲ್ಲೇ ನಾವು ಡಬಲ್ ಮಾಡ್ಕೋಬಹುದು ಅದನ್ನ. ನಿಮ್ಮಲ್ಲಿ ಹೊಲದೊಳಗ ಜೀವಾಣುಗಳು ಒಂದು ಪ್ರಕ್ರಿಯೆ ಏನದ ಅದ್ರ ಕೆಲಸ ಚಲೋತ್ನಾಗೆ ಮಾಡ್ತಾ ಇದ್ದಾವ ಅಂತ ಹೇಳಿ ಅರ್ಥ? ಹೌದು, 100% ಈ ಸಾರಿ ಎಷ್ಟಾಗಿದೆ ಅಂದ್ರೆ ನಮ್ಗೆ ಮಿತ್ರ ಕೀಟಗಳ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ನಾವು ಈ ಸಾರಿ ಔಷಧನೇ ಸ್ಪ್ರೇ ಮಾಡಿಲ್ಲ. ಔಷಧನಕ್ಕೇನು ನಾವು ಸ್ಪ್ರೇ ಮಾಡೋದನ್ನು ಓನ್ಲಿ ಟ್ರೈಕೋ ಕಾರ್ಡ್ ಬಳಕೆ ಮಾಡ್ತೀವಿ, ಪರತಂತ್ರ ಜೀವಿಗಳು. ಅದನ್ನ ಇಲ್ಲಿ ಗುಲ್ಬರ್ಗಾ ಬಯೋ ಕಂಟ್ರೋಲ್ ಲ್ಯಾಬ್ ನಿಂದ ತಗೊಂತಿದ್ವಿ. ಯಾಕಂದ್ರೆ ಅದು ನಮ್ಗೆ ಅದಕ್ಕೆ ಕೀಟಗಳ ನಿರ್ವಹಣೆ ಮಾಡೋದಕ್ಕೆ ಅದು ಏನಂದ್ರೆ ಕಾಂಡ ಕೊರಕ ಸುರುಳಿ ಪೂಜೆ ಅಂತೇಳಿ ಬರುತ್ತೆ. ಅವು ಎರಡನ್ನ ನಾವು ಅದ್ರ ಮುಖಾಂತರ ಸುರುಳಿ ಪೂಜೆನ ಕಂಟ್ರೋಲ್ ಆಗುತ್ತೆ, ಆಮೇಲೆ ಕಾಂಡ ಕೊರಕನ ಕಂಟ್ರೋಲ್ ಆಗುತ್ತೆ. ಅದು ನಾಟಿ ಮಾಡಿದ ಒಂದು 10-12 ದಿನದಲ್ಲಿ ಅದನ್ನ ನಾವು ಬಿಡುಗಡೆ ಮಾಡ್ತೀವಿ. ಅದರದ ಕೀಟಗಳದ ಸಂಖ್ಯೆಗಳ ನೋಡಿ ನಾವು ಪತಂಗಗಳು ಬರ್ತದೆ. ಆ ಪತಂಗ ಬಂದು ಒಂದು ಪತಂಗ ಕನಿಷ್ಠ ಒಂದು 200-300 ತತ್ತಿಗಳು ಆಗ್ತದೆ. ಅದು ಆ ತತ್ತಿಗಳ ಹಾಕ ಟೈಮ್ನಲ್ಲೇ ನಾವು ಪರತಂತ್ರ ಜೀವಿಗಳು ಬಿಡುಗಡೆ ಮಾಡ್ತೀವಿ. ಹಂಗಾಗಿ ನಮ್ಗೆ 100% ಕಡಿಮೆ ಆಗುತ್ತದ. ಬೇರೆದವ್ರು ಕಡಿಮೆ ಆಗಲ್ಲ ಅಂತಾರೆ, ನಮ್ಗೆ 100% ಕಡಿಮೆ ಆಗಿದೆ. ಹಂಗಾಗಿ ನಾವು ಪರತಂತ್ರ ಜೀವಿಗಳು ಬಿಡುಗಡೆ ಮಾಡ್ತೀವಿ. ಅದಕ್ಕೂ ಮೀರಿ ಕೀಟಗಳು ಉಳ್ಕೊಂಡ್ರೆ ಬ್ರಹ್ಮಾಸ್ತ್ರ, ಅಗ್ನಿಹಸ್ತ್ರ, ಬೇವಿನ ಕಷಾಯ ಪೋರು ಇದನ್ನ ಮಾಡ್ಕೊಂತೀವಿ ನಾವು. ಬೇವಿನ ಬೀಜ ಆಯ್ದುಕೊಂಡು ಸಂರಕ್ಷಣೆ ಮಾಡಿ ಇಟ್ಕೊಂತೀವಿ. ಅದನ್ನ ಸ್ಪ್ರೇ ಮಾಡ್ಬೇಕಂದಾಗ ಅದನ್ನ ಕುಟ್ಟಿ ಬಟ್ಟೆಯಲ್ಲಿ ನೆನೆಟ್ಟು ಬೆಳಗ್ಗೆ ಅದನ್ನ ಕಷಾಯ ಮಾಡಿಕೊಂಡು ಸ್ಪ್ರೇ ಮಾಡ್ತೀವಿ ನಾವು. ಎಕರೆಗೆ 1 ಲೀಟರ್, 1/2 ಲೀಟರ್, 2 ಲೀಟರ್ ಹಿಂಗ ಹಾಕಿಬಿಡ್ತೀವಿ ನಾವು. ಆಟೋಮೆಟಿಕ್ ಅದಕ್ಕೆ ಭತ್ತಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನಿಲ್ಲೋದ್ರಿಂದ ಮಜ್ಜಿಗೆ ರೋಗ ಅಂತ ಹೇಳಿ ಕರಿತಾರೆ ಅದು. ಅದನ್ನೆಲ್ಲ ಕಂಟ್ರೋಲ್ ಆಗುತ್ತೆ. ನನ್ನ ಅಂಬೆ ಮೂರ್ಕಂತರೂ ಬಹಳ ಬಂದಿತ್ತು ಅದು. ಅದನ್ನ ನಾವು ಏನ್ ಮಾಡ್ಬೇಕು ಅನ್ನೋ ಒಂದು ದಿಕ್ಕು ತೋಚಲಿಲ್ಲ. ಒಂದು ಸಾರಿ ಅದನ್ನ ಸ್ಪ್ರೇ ಮಾಡಿಬಿಟ್ಟೆ, ಆಟೋಮೆಟಿಕ್ ಕಡಿಮೆ. ಅದಕ್ಕೆ ಅದ್ರ ಜೊತೆಗೆ ನಾವು ಜೀವಾಮೃತನ ಸ್ಪ್ರೇ ಮಾಡ್ತೀವಿ ನಾವು. ಅದ್ರ ಜೀವಾಮೃತ ಮತ್ತು ಬೇವಿನ ಕಷಾಯ ಎರಡು ಸ್ಪ್ರೇ ಮಾಡ್ತೀವಿ ನಾವು. ಹೆಚ್ಚು ಕಡಿಮೆ ಒಂದು ಬೆಳೆ ತೆಗಿಬೇಕಾದ್ರೆ ಒಂದೇ ಸಾರಿ ಸ್ಪ್ರೇ ಮಾಡ್ತೀವಿ ನಾವು. ಅದು ಅವಶ್ಯಕತೆ ಬಿದ್ರೆ ಸ್ಪ್ರೇ ಮಾಡ್ತೀವಿ, ಇಲ್ಲಂದ್ರೆ ಸ್ಪ್ರೇ ಮಾಡಲ್ಲ. ಅದು ಕೂಡ ಖರ್ಚು ಉಳಿತದೆ. ಹೌದೌದು, ಅದು ಉಳಿತದೆ. ನಮ್ ಕಳೆಗಳ ನಿಯಂತ್ರಣ ಆಗುತ್ತೆ. ನಾವು ಕಳೆಗಳ ರಾಸಾಯನಿಕ ಕೃಷಿಯಲ್ಲಿ ಕಳೆಗಳ ನಿಯಂತ್ರಣ ಮಾಡೋದೇ ಒಂದು ದೊಡ್ಡ ಸವಾಲು. ನಾವು ಕಳೆನಾಶಕ ಹಾಕಿದ್ರು ಸಹ ಬರುತ್ತಿತ್ತು ಅದು. ನಾವು ಈಗ ಹೆಂಗ್ ಮಾಡೋದು ಅಂತ ಒಂದು ವಿಚಾರ ಒಳದಾಗ ನನ್ನ ಗೆಳೆಯರ ಸಲಹೆ ತಗೊಂಡು ನೀರ್ ಮೇಂಟೈನ್ ಮಾಡಿದೆ. ಒಂದು 10 ದಿನ ನೀರ್ ನಿಲ್ಲಿಸಿದೆ ನಾನು. ಅಂದ್ರೆ 10 ದಿನ ನೀರ್ ನಿಲ್ಲಿಸಿದಾಗ, 1 ಇಂಚ್ ನೀರ್ ನಿಲ್ಲಿಸಿದಾಗ ಸಂಪೂರ್ಣ ಕಳೆಗಳ ಸಣ್ಣ ಕಳೆ ಬರೋದು ಎಲ್ಲ ಹೋಗ್ಬಿಡ್ತದೆ, ಆಟೋಮೆಟಿಕ್ ಕಂಟ್ರೋಲ್ ಆಗಿಬಿಡ್ತದೆ. ಆ 10 ದಿನ ಆದ್ಗಳನ್ನೇ 15-20 ದಿನದಲ್ಲಿ ನಮ್ದು ಹಸಿರು ಪಾಚಿ ಹಬ್ಬಿಕೊಂಡ್ಬಿಡ್ತದೆ, ಜೊತೆಗೆ ಅಜೋಲ ಬೆಳ್ಕೊಂಡ್ಬಿಡ್ತದೆ, ಯಾವ್ದು ಬರದೇ ಇಲ್ಲ ಅದು. ಎಷ್ಟು ಸರಳ ಅಲ್ರಿ ಇದು ಕೃಷಿ. 100% ಭಾರಿ ಚೆನ್ನಾಗಿದೆ ಸರ್. ಮತ್ತೆ ಖುಷಿನೂ ಕೊಡ್ತದೆ ಇಂತಹ ಒಂದು ಕೃಷಿ ಮಾಡ್ತೀವಿ ಅಂತ. ಹೊಸ ಹೊಸ ಒಂದೊಂದು ಸಾರಿ ಭೂಮಿಯಲ್ಲಿ ಮುಂಜಾನೆ ನಾನು 6-7 ಗಂಟೆ ಎದ್ರೆ ಸೀದಾ ಹೊಲಕ್ಕೆ ಹೋಗ್ತೀನಿ. ಹೊಲಕ್ಕೆ ಹೋಗಿ ನೋಡಿದಾಗ ದಿನ ಒಂದೊಂದು ಹೊಸ ಹೊಸ ಅನುಭವಗಳು ಅನುಭವಕ್ಕೆ ಬರುತ್ತೆ. ಅದು ಕೃಷಿ ಹಿನ್ನೆಲೆ ಇತ್ತು ನಿಮ್ಗೆ ಮೊದ್ಲ? ನಮ್ಗೆ ಮೊದಲೇ ನೋಡ್ರಿ ಕೃಷಿ ಹಿನ್ನೆಲೆ ಅನ್ನೋಕೆ ನಮ್ ತಂದೆಯವರು ಮಾಡ್ತಿದ್ರು. ಹಣ್ಣಿನ ಬೆಳೆಗಳು ಬೆಳಿತಿದ್ವಿ, ಟೊಮ್ಯಾಟೊ, ಬದನೆ ಇವೆಲ್ಲ ಬೆಳಿತಿದ್ವಿ, ತೋಟಗಾರಿಕೆ ಬೆಳೆಗಳು ಬೆಳಿತಿದ್ವಿ. ಅವಾಗ ಸ್ವಲ್ಪ ಅನುಭವ ಇತ್ತು. ಇನ್ ನೆಕ್ಸ್ಟ್ ಭತ್ತಕ್ಕೆ ಅನ್ನೋದು ನನ್ಗೆ ಹೊಸ ಅನುಭವ. ಭತ್ತದ ಫಸ್ಟ್ ಗೆ ರಾಸಾಯನಿಕ ಕೃಷಿನೇ ಮಾಡಿಕೊಂಡು ನಾನು ಕೈ ಸುಟ್ಕೊಂಡು ಹಂಗಾದಾಗ ನನ್ಗೆ ಬಹಳ ಹಿನ್ನೆಲೆ ನನಗೆ ಪ್ರೋತ್ಸಾಹ ನೀಡಿದವರೇ ನಮ್ಗೆ ರಾಮಮೂರ್ತಿ ಅವರು. ಅದಕ್ಕೆ ನಾವು ಗುರುಗಳು ಅಂತ ಹೇಳ್ತೀನಿ ನಾನು ಅವ್ರಿಗೆ. ಯಾಕಂದ್ರೆ ಅವ್ರಿಗೆ 35 ವರ್ಷದ ಅನುಭವ ಕೃಷಿಯಲ್ಲಿ, ಅದು ಭತ್ತದ ಕೃಷಿಯಲ್ಲಿ. ಹಂಗಾಗಿ ಅಪಾರವಾದ ಅನುಭವ ಇರೋದ್ರಿಂದ ನಾ ಕೀಟಗಳ ಗುರುತು ಹಿಡಿಯೋದಾಗ್ಲಿ, ಆಮೇಲೆ ನನಗೆ ಅದು ಯಾವ್ಯಾವ ರೋಗಗಳು ಬರ್ತದೆ, ಅದು ಹೆಂಗ್ ಮಾಡ್ಬೇಕು, ಅದನ್ನ ಹೆಂಗ್ ಕಂಟ್ರೋಲ್ ಮಾಡ್ಬೇಕು ಅನ್ನೋದಾಗ್ಲಿ. ನಮ್ ಬಿಲ್ಲೆ ಎಲ್ಲ ಎಲೆಗೆ ಕೆಂಪು ರೋಗ ಬರುತ್ತೆ, ಅದಕ್ಕೇನಂತಾರ ಏ ಅದು ಬಂದು ಸ್ವರ್ಗ ರೋಗ ಅದು ಇದು ಅಂತಾರೆ. ಅದು ಏನ್ ಬರಲ್ಲ, ಜಿಂಕ್ ಡೆಫಿಷಿಯನ್ಸಿಲಿಂದ ಬರುತ್ತೆ ಅನ್ನೋದು ನನ್ನ ಗೆಳೆಯನಿಂದ ತಿಳ್ಕೊಂಡೆ. ಹಂಗಾಗಿ ಭತ್ತಕ್ಕೆ ಯಾವುದೇ ರೋಗ ಬರೋದಿಲ್ಲ, ಬಂದ್ರೆ ಜಿಂಕ್ ಕೊರತೆ, ಪೋಷಕಾಂಶಗಳ ಕೊರತೆಯಿಂದ ಬರುತ್ತೆ. ಅದನ್ನ ಗುರುತಚ್ಚಬೇಕು. ಅವಾಗ ಹಚ್ಚಿದಾಗ ಪ್ರತಿಯೊಬ್ಬ ರೈತನು ಮುಂದೆ ಬರ್ತಾನೆ. ನಾವು ಅದನ್ನೆಲ್ಲ ನಮ್ಗೆ ಗೊತ್ತಿರಲಿಲ್ಲ ಅಂದ್ರೆ ಕೇಳ್ಬೇಕು. ನಾವು ಮೊಗ್ಗಲಲ್ಲಿ ಇರುವಂತ ರೈತರು ಅನುಭವ ಇರುವಂತವ್ರ ಕಡೆ ನಾವು ಪಡ್ಕೋಬೇಕು. ಗೊತ್ತಿರಲಾರ್ದು ತಿಳ್ಕೊಂಡು ನಾವು ಅದನ್ನ ಅನುಸರಿಸಿಕೊಂಡು ಹೋದ್ರೆ ನಾವು ಒಳ್ಳೆಯ ಕೃಷಿ ಮಾಡಬಹುದು ಅಂತ ನನ್ನ ಅನುಭವ ಬಂತು. ಈಗ ಭತ್ತ ಬೆಳಿಬೇಕು ಅಂತಂದಾಗ ಅದಕ್ಕೆ ಹಿನ್ನೆಲೆಯಾಗಿ ಏನಾದರೂ ಈ ಕೃಷಿ ವಿಜ್ಞಾನಿಗಳನ್ನ ಭೇಟಿಯೋದು ಆಗುದಾಗ್ಲಿ, ಅಥವಾ ಅವರ ಸಲಹೆಗಳನ್ನ ತಗೊಳ್ಳೋದಾಗ್ಲಿ, ಸಂಶೋಧನಾ ಕೇಂದ್ರಗಳಿಗೆ ಭೇಟಿ ಕೊಡೋದಾಗ್ಲಿ, ತರಬೇತಿ ತಗೊಳ್ಳೋದಾಗ್ಲಿ, ಇವೇನಾದ್ರೂ ಮಾಡಿದ್ರೆ ನೀವು? ನಾವು ಭತ್ತ ಬೆಳಿಬೇಕಾದ್ರೆ ನಾನು ಮೊದಲೇ ಆಗಿ ಹೇಳಿದಾಗೆ ನಾನು ರಾಸಾಯನಿಕ ಕೃಷಿಯಲ್ಲಿ ಮಾಡ್ತಿದ್ವಿ, ಕಂಪನಿಗಳ ಸಹಾಯ ಸಹ ಮಾಡ್ತಿದ್ರು. ನಮ್ಮ ಭಾಗದಲ್ಲಿ ನಾವು ಫಸ್ಟ್ ಗೆ ನಾವು ಏನು ಹೊಸ ತಳಿಗಳು ಬಂದವು ನಾವು ಮೊದಲು ಬೆಳಿತಿದ್ವಿ ರಾಸಾಯನಿಕ ಕೃಷಿಯಲ್ಲಿ. ಹಂಗಾಗಿ ಅದರಲ್ಲಿಂದ ಒಂದ್ಸಾರಿ ಲಾಸ್ ಆಗಿಬಿಡ್ತಿ, ಲಾಸ್ ಆಗಿ ಬಹಳ ಪಶ್ಚಾತ್ತಾಪ ಆಯ್ತು. ಇವತ್ತಿಗೂ ಸುಧಾರಣೆ ಆಗ್ತಾ ಇಲ್ಲ. ಕೆಲವೊಬ್ಬರು ರೈತರು ಮತ್ತು ನಾನು ಅಷ್ಟೊಂದು ಎಫೆಕ್ಟಿವ್ ಆಗಿತ್ತು. ಹಂಗಾಗಿ ಅದರ ಸಾಹಸ ಬೇಡ ಅಂತೇಳಿ ನಾವು ದೇಶಿ ತಳಿಗಳನ್ನ ಆಯ್ಕೆ ಮಾಡ್ಕೊಂಡ್ವಿ. ಜೊತೆಗೆ ಅದಕ್ಕೆ ನಮ್ಗೆ ದೇಶಿ ತಳಿಗಳು ನಾವು ದಾವಣಗೆರೆಗೆ ಹೋಗಿ ತಗೊಂಡ್ಬಂದಾಗ ಅಲ್ಲಿ ಒಬ್ರು ನಮ್ಗೆ ಫೋನ್ ನಂಬರ್ ತಗೊಂಡ್ರು, ನಮ್ಗೆ ಗೊತ್ತಿರಲಾರ್ದೆ. ಅವರು ತಗೊಂಡು ಅಲ್ಲಿ ಸಹಜ ಆರ್ಗಾನಿಕ್ ಅಂತೇಳಿ ಒಂದು ಬೆಂಗಳೂರಿನಲ್ಲಿ ಭತ್ತ ಉಳಿಸಿ ಆಂದೋಲನ ಅವ್ರದ್ದು ಕಾನ್ಸೆಪ್ಟ್, ಅವ್ರ ಪರಿಚಯ ಆಯ್ತು ನಮ್ಗೆ. ಅವ್ರು ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರು, ನೀವು ಭತ್ತ ಉಳಿಸಿ ಆಂದೋಲನದಲ್ಲಿ ನಮ್ಮದ್ರಲ್ಲಿ ಸೇರ್ತೀರಾ ಅಂದಾಗ ಓಕೆ ಸೇರ್ತೀವಿ ಅಂತಂದ್ವಿ. ಏನೇನೈತೆ ಅಂದಾಗ ಅವರು ತರಬೇತಿ ಕೊಟ್ಟರು ನಮಗೆ, ಅಕ್ಕಿ ಗ್ರೇಡಿಂಗ್ ಮಾಡೋದ್ರ ಬಗ್ಗೆ ಆಗಲಿ, ಭತ್ತ ಸಂರಕ್ಷಣೆ ಮಾಡೋದ್ರ ಬಗ್ಗೆ ಆಗಲಿ, ಅವರು ಒಂದು ಕೋಆರ್ಡಿನೇಟರ್ ಮಾಡಿಕೊಂಡು ನಿಗಾ ಇಟ್ಬಿಟ್ರು ಅದನ್ನು ನಮಗೆ ಸರ್ಚ್ ಮಾಡೋದಕ್ಕೆ, ಹೆಂಗೆಂಗೆ ಬೆಳಿಬೇಕು ಹೆಂಗೆಂಗಿಲ್ಲ ಅಂತೇಳಿ ಅವರು ಸಲಹೆ ಕೊಟ್ಟರು. ಅದ್ರ ಜೊತೆಗೆ ನನ್ನ ಗೆಳೆಯನ್ನು ಸಲಹೆ ಪಡ್ಕೊಂಡು ನಾವು ಅದನ್ನ ಮಾಡ್ತಾ ಮಾಡ್ತಾ ಹೋದಂತೆಲ್ಲ ನಮ್ಗೆ ಹೊಸ ಹೊಸ ಅನುಭವಗಳು ಬರೋದ್ರಿಂದ ಆಟೋಮೆಟಿಕ್ ಯಾರು ಕೇಳೋ ಅವಶ್ಯಕತೆ ಬಿಡಲ್ಲ. ಅದು ಆಲ್ರೆಡಿ ನಾನು ನೀರಾವರಿ ಬರೋದಕ್ಕಿಂತ ಮೊದಲೇ ನಮ್ಮಲ್ಲಿ ದೇಶಿ ತಳಿ ಇತ್ತು ಒಂದು, ಯಾವ್ದಂದ್ರೆ ಮರಭತ್ತ ಅಂತೇಳಿ, ಮರ್ಕೌಳಿ ಅಂತೇಳಿ ಬೆಳೀತಿದ್ರು ನಮ್ಮ ಸುರಪುರ ಭಾಗದಲ್ಲಿ. ಅದನ್ನೆಲ್ಲ ಬೆಳೆದ್ ನಮ್ಮ ತಂದೆಯವರು ನೇಗಿಲ್ ಮುಖಾಂತರ ಬಿತ್ತಿದ್ರು ಅದನ್ನ, ಅದ್ರ ಅನುಭವ ಇತ್ತು. ಹಂಗಾಗಿ ನಾವು ಅದ್ರದ್ದು ತೊಂದರೆಗಳೇನು ಆಗ್ಲಿಲ್ಲ. ಹಂಗಾಗಿ ಅದು ಮಾಡಿದ್ದೇ ಒಂದೊಂದು ಒಳ್ಳೆ ಆಧಾರ ಬೆಳ್ಕೊಂತ ಹೋದಂಗಲ್ಲ, ನಮ್ಗೆ ಹೊಸ ಹೊಸ ಅನುಭವಗಳೇ ಶುರುವಾದ ಹೊರತಾಗಿ ನನಗೆ ನಷ್ಟಗಳೇನಾಗ್ಲಿಲ್ಲ. ಈಗ ನಿಮ್ಮಲ್ಲಿ ಎಷ್ಟು ಭತ್ತ ತಳಿಗಳನ್ನ ಸಂರಕ್ಷಣೆ ಮಾಡ್ತಾ ಇದ್ರಿ ನೀವು? ನಾವು 44 ತಳಿಗಳು ಸಂರಕ್ಷಣೆ ಮಾಡ್ತೀವಿ. 44 ತಳಿಗಳನ್ನ ಮಾಡ್ತಾ ಇದ್ದೀವಿ. ಹೌದೌದು, 44 ತಳಿಗಳನ್ನ ಮಾಡ್ತೀವಿ. ಅದರಲ್ಲೇ ನಮ್ಗೆ ಮಾರ್ಕೆಟ್ನಲ್ಲಿ ಏನ್ ಡಿಮ್ಯಾಂಡ್ ಇದೆ, ಎಷ್ಟು ಬೇಡಿಕೆ ಇದೆ, ಯಾವ್ದಕ್ ಬೇಡಿಕೆ ಇದೆ, ಅದನ್ನು ಬೆಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಆಮೇಲೆ ಅದ್ರ ಜೊತೆಗೆ ನಾವು ನವರ ಒಂದೇನೆ ಜಾಸ್ತಿ ಯಾಕೆ ಬೆಳಿತೀವಿ ಅಂದ್ರೆ, ಇವತ್ತು ಲಕ್ಷಾಂತರ ಜನರು ಕೀಲು ನೋವಿನಿಂದ ಬಳಲ್ತಾ ಇದ್ದಾರೆ. ಆ ಲಕ್ಷಾಂತರ ಜನರು ಕೀಲು ನೋವು ನಿವಾರಣೆ ಆಗುತ್ತಂದ್ಮೇಲೆ ನಾವ್ ಯಾಕೆ ಬೆಳಿಬಾರ್ದು? ಹೌದಿಲ್ರಿ, ನಮ್ಗೆ ಒಬ್ಬರು ನೋವು ನಿವಾರಣೆ ಆಗುತ್ತಂದ್ರೆ ಯಾಕೆ ಬೆಳಿಬಾರ್ದು? ಇದು 100% ಕಂಟ್ರೋಲ್ ಆಗಿದೆ, ಕಡಿಮೆ ಆಗಿದೆ ಅದು. ಇದು ಕನಿಷ್ಠ ಒಂದು 2 ತಿಂಗಳಾದ್ರೂ ಊಟ ಮಾಡಿದ್ರೆ ಸಂಪೂರ್ಣಮಯ ಆಗುತ್ತೆ, ಬೆಡ್ ರೆಸ್ಟ್ ಮಾಡೋರ ಸಮತಿಗೆ ಆರಾಮವಾಗಿ ಓಡಾಡಬಹುದು. ಅಂತ ಉದಾಹರಣೆಗಳು ಅದಾವ ನಿಮ್ಮಲ್ಲಿ? 100% ಶಿವಮೊಗ್ಗದಲ್ಲಿ ಒಬ್ರು ಬಿದಿರೆ ಅಂತೇಳಿ, ಜ್ಯೋತಿ ಪ್ರಕಾಶ್ ಅಂತೇಳಿ ಅಲ್ಲಿ ಒಬ್ಬ ರೈತರ, ಅವರು ಹಳೆಯನೇ ಬೆಡ್ ರೆಸ್ಟ್ ಮಾಡೋದು ಕೇಳಿದ್ರಂತ ಡಾಕ್ಟರ್ಗಳು. ಅವಾಗ ನಮ್ ಕಡೆಯಲ್ಲಿಂದ ತರಿಸಿಕೊಂಡ್ರು ಅವರು, ಸಹಜ ಸಮೃದ್ಧದಿಂದ ಆ ನಂಬರ್ ತಗೊಂಡು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು, ಕೊಟ್ಟಿವಿ ನಾವು ಅಕ್ಕಿ. ಅವ್ರು ಊಟ ಮಾಡಿದವ್ರು ಈಗ ಇವತ್ತಿಗೆ ಅವಾಗ ಕೃಷಿ ಮಾಡ್ತಾ ಇದ್ದಾನೆ, ಅವನ ಹೆಸರು ಸಂಗಮ್ ಅಂತೇಳಿ. ನಮ್ಗೆ ಅವಾಗ ವಾರಕ್ಕೊಂದ್ಸಾರಿ ಫೋನ್ ಮಾಡ್ತಾನೆ, ದೇವೇಂದ್ರಪ್ಪ ನಾನು ಆರಾಮಿದ್ದೀನಿ, ನಾನು ಆರಾಮಾಗಿ ಕೃಷಿ ಮಾಡ್ತಾ ಇದ್ದೀನಿ, ನಾನು ನವರ ಬೆಳೆದಿನಿ ಈ ಸಾರಿ ಅಂತೇಳಿ. ಅವನು ಪೇನ್ ಕ್ಲಿಯರ್ ತಗೊಳ್ತಿದ್ದಂತ ಟ್ಯಾಬ್ಲೆಟ್ಸ್, ನೋವು ನಿವಾರಕ ಮಾತ್ರೆಗಳು ತಗೊಂತಿದ್ದ. ಒಂದು ದಿನಕ್ಕೆ 2-8 ಮಾತ್ರೆಗಳು ತಗೊಂತಿದ್ದಂತ ಅವನ್. ನನ್ಗೆ ಉದಾಹರಣೆ, ನಮ್ಮ ಹಳ್ಳಿ ಪಕ್ಕದಲ್ಲಿರುವಂತ ಹುಣಸಿಗೆಯಲ್ಲೇ ಒಬ್ರು ಡಾಕ್ಟರ್ ಗುಂಡ ಅಂತ ಹೇಳಿದಾರೆ, ಅವ್ರಿಗೆ ಕೊಟ್ಟಿವಿ. ಅವ್ರ ಅಂದ್ರೆ ನಾವು ಡೈರೆಕ್ಟ್ ಅವ್ರಿಗೆ ಕೊಡ್ಲಿಲ್ಲ, ಬೇರೆ ಕಡೆಯಿಂದ ತಗೊಂಡ್ರು. ತಗೊಂಡೋದಾಗ ಅವ್ರು ನೋಡ್ಗೆಸಿ ನನ್ನ ಹೊಲ ನೋಡ್ಲಿಕ್ಕೆ ಬಂದ್ರು ಅವ್ರ ಡಾಕ್ಟರ್ಗಳು, ಹೆಂಗ್ ಬೀಳ್ತಿ ಹೆಂಗಿಲ್ಲ ಅಂತೇಳಿ. ಅವ್ರಿಗೆ ನೋವು ನಿವಾರಣೆ ಆಗಿದೆ, ಹಲವಾರು ಜನರಿಗೆ ಕಾಯಿಲೆ ನಿವಾಸಿ ಆಗಿದೆ. ಹಂಗಾಗಿ ಒಂದು ಸೇವೆನ ಆದಂಗಾಗುತ್ತೆ, ನನಗೆ ಇನ್ಕಮ್ ಆಗುತ್ತೆ. ಹಂಗಾಗಿ ಅಂತೂ ಬೆಳಿಬೇಕು ಅಂತ ಒಂದು ಆಸೆ ಭಾವನೆ ನಾ ಇಟ್ಕೊಂಡಿಲ್ಲ. ಒಂದು ಸಮಾಜಕ್ಕೆ ಒಂದು ಉತ್ತಮವಾದಂತಹ ಒಂದು ಕೊಡುಗೆ. ಯಾಕಪ್ಪ ಅಂತಾರೆ, ವಿಷಮುಕ್ತವಾದಂತಹ ಒಂದು ಆಹಾರ ಬಹಳ ಅವಶ್ಯದ. ಅಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಿ, ಬಹಳ ಸಂತೋಷ. ನೀವು ಭತ್ತವನ್ನ ಬೆಳೆದು ಅಕ್ಕಿಯನ್ನು ಮಾಡಿಕೊಡ್ತೀರಲ್ಲ, ಅದು ಹೆಂಗ ಇರ್ತದ ಮತ್ತ ಅದ ಪ್ರೊಸೆಸ್ ಹೆಂಗ್ ಮಾಡ್ತೀರಿ? ಫಸ್ಟ್ ಭತ್ತ ಬೆಳೆದ್ಗಳೇ ಅದನ್ನೆಲ್ಲ ಏನ್ ಮಾಡ್ತೀವಿ, ಅದನ್ನ ತಗೊಂಡು ಒಣಗಿಸ್ತೀವಿ ಕ್ಲೀನ್ ಆಗಿ. ಒಂದು 16 ಗ್ರೇಡ್ ಬರೋಷ್ಟ ತನ ಒಣಗಿಸ್ತೀವಿ. ಅಂದ್ರೆ ಅಲ್ಲಿನಲ್ಲಿ ಕಟ್ ಮಾಡಿದಾಗ ಕಟ್ ಅಂತ ಶಬ್ದ ಬರಬೇಕು ಆ ಭತ್ತ. ಅಂದಾಗ ನಾವು ಅಕ್ಕಿ ಮಾಡೋದಕ್ಕೆ ಯೋಗ್ಯ ಸಾಮಾನ್ಯವಾಗಿ ತಿಳುವಳಿಕೆ. ಅದು ಎಲ್ಲ ಮಾಡ್ಬೇಕಾದ್ರೆ ಟೆಸ್ಟ್ ಮಾಡ್ಬೇಕು, ಅದೆಲ್ಲ ಇಷ್ಟು ಗ್ರೇಡಿಂಗ್ ಬರ್ಬೇಕಂತಂದ್ರೆ ಅದನ್ನ ನಮ್ಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ರೈತರು ಇಡಲಿಕ್ಕೆ ಆಗಲ್ಲ ಎಕ್ವಿಪ್ಮೆಂಟ್ಸ್. ಹಂಗಾಗಿ ನಾವು ಅದಕ್ಕೆ ಅಲ್ಲಿನಲ್ಲಿ ಕಡದ ಕಟ್ ಅಂತ ಶಬ್ದ ಬರ್ಬೇಕು. ಅವಾಗ ನಾವು ಅದನ್ನ ಮಿಲ್ಲಿಂಗ್ ಹೋಯ್ತೀವಿ. ಮಿಲ್ಲಿಗೆ ಹೋದಾಗ ಅಲ್ಲಿ ಮಿಲ್ಲಿನವ್ರನ್ನ ಸಹಕಾರ ಕೊಡ್ತಾರ, ಕೊಟ್ಟು ನಾವು ಸುರಪುರಕ್ಕೆ ತರ್ತೀವಿ. ಅಲ್ಲಿಂದ 30 ಕಿಲೋಮೀಟರ್ ದೂರದಲ್ಲಿ ತಗೊಂಡ್ಬರ್ತೀವಿ. ಸುರಪುರಕ್ಕೆ ತಂದು ಮಿಲ್ ಮಾಡಿಸ್ತೀವಿ. ಹೌದೌದು, ಮಿಲ್ಲಿಂಗ್ ಮಾಡಿಸ್ತೀವಿ. ಯಾಕಂದ್ರೆ ಲೋಕಲ್ ಮಿಲ್ನಲ್ಲಿ ಅಲಾರ ಅಂತ ಹೇಳಿ ಬರ್ತಾವ, ಅದರಲ್ಲಿ ಮಾಡಿಸೋದ್ರಿಂದ ಪೂರ್ತಿ ಪಾಲಿಸಿ ಹೊಡೆದು ಹೋಗ್ತಾವ. ಅದರಲ್ಲಿ ಇರುವಂತಹ ವಿಟಮಿನ್ಸ್ ಗಳೆಲ್ಲ ಹೊರಟು ಹೋಗ್ಬಿಡ್ತಾವ, ನಾರಿನಂಶ ಕೂಡ ಹೋಗ್ಬಿಡುತ್ತೆ. ಹಂಗಾಗಿ ನಾವ್ ಏನ್ ಮಾಡ್ತೀವಿ, ಅದನ್ನೆಲ್ಲ ತಗೊಂಡ್ಬಂದು ಅಲ್ಲಿ ಕ್ಲೀನ್ ಆಗಿ ಮಿಲ್ಲಿನಲ್ಲಿ ಹಾಕಿ ಅದು ಪಾಲಿಶ್ ಮಷೀನ್ಗೆ ಬರೋದಕ್ಕಿಂತ ಬಿಫೋರ್ನೇ ತಕೊಂಡ್ಬಿಡ್ತೀವಿ. ಅದನ್ನ ಪಾಲಿಶ್ ಮಾಡ್ಸಂಗಿಲ್ಲ, ಮಾಡ್ಸಲ್ಲ, ಒಟ್ಟ ಮಾಡ್ಸಲ್ಲ. ಅವ್ರು ಮಾಡ್ಸಂದ್ರು ಮಾಡ್ಸಲ್ಲ, ಮಿಲ್ಲಿನವನಿಗೂ ಲಾಭ, ರೈತನಿಗೂ ಸಹ ಲಾಭ. ಯಾಕಂದ್ರೆ ಕೊಟ್ಟಂತ ಗ್ರಾಹಕನಿಗೂ ಕೂಡ ಊಟ ಮಾಡಿದ್ರೆ ಒಳ್ಳೆ ಆಹಾರ ಆಗುತ್ತೆ, ಜೊತೆಗೆ ನಮ್ಮ ಅಕ್ಕಿ ಪ್ರಮಾಣ ಜಾಸ್ತಿ ಬರುತ್ತೆ. ಮಿಲ್ಲಿನಲ್ಲಿ ಪಾಲಿಶ್ ಮಿಷಿನ್ದಾಗ ಹೋದ್ರೆ ತಿಕ್ಕಿತ್ತೆ ಅಂದ್ರೆ ಏನಾಗುತ್ತೆ, ಅದರಲ್ಲಿ ಒಂದು 50 ಕೆಜಿ 60 ಕೆಜಿದಷ್ಟು, ಒಂದು 10 ಚೀಲಕ್ಕೆ 50-60 ಕೆಜಿದಷ್ಟು ವೇಸ್ಟ್ ಆಗುತ್ತೆ. 50-60 ಕೆಜಿ ಹೋಯ್ತು, 1.5-2 ರೂಪಾಯಿ ಲಾಸ್ ನಮ್ಗೆ. ಅದನ್ನ ಉಳ್ಕೋಬಹುದಲ್ಲ. ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ ಅದ್ ಮ್ಯಾಲೆ ಪಾಲಿಶ್ ಮಿಷಿನ್ ಮ್ಯಾಲೆ ತೆಗೆಯೋದ್ರಲ್ಲಿಂದ ನಮ್ಗೆ ಅದರಲ್ಲಿ ಒಂದೊಂದು ಭತ್ತ ಬರುತ್ತೆ, ಕ್ಲೀನ್ ಆಗಿ ಒಣಗಿದ್ಲ ಒಂದೊಂದು ಭತ್ತ ಬರುತ್ತೆ. ಆಮೇಲೆ ಸಿಪ್ಪೆ ಟೈಪ್ ಸ್ವಲ್ಪ ಬರುತ್ತೆ, ಅದು ಮನೆಯಲ್ಲಿ ತಗೊಂಡು ಒಂದಿಷ್ಟು ಕ್ಲೀನ್ ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡ್ತೀವಿ ನಾವು. ಅದ್ರ ಜೊತೆಗೆ ನಮ್ಗೆ ಇನ್ನೊಂದು ಬೇಡಿಕೆ ಏನಿದೆ ಅಂದ್ರೆ ನವರದು, ಅದರಲ್ಲಿ ಇರುವಂತ ಸಣ್ಣದು ನುಸಿ ಟೈಪ್ ಎಲ್ಲಾದ್ರೂ ಸ್ವಲ್ಪ ತಿಕ್ಕಿ ಬಂದಿತ್ತಂದ್ರೆ ಅದ್ರ ತೌಡುಸ ಡಿಮ್ಯಾಂಡ್ ಮಾಡಕತ್ತಾರ ಡಾಕ್ಟರ್ಗಳು. ತುಮಕೂರ್ಲಿಂದ ಕೇಳಿದ್ರು, ಧಾರವಾಡಲಿಂದ ಒಬ್ರು ಕೇಳಿದ್ರು, ಹಿಂಗೆಲ್ಲ ಕೇಳಿದ್ರು. ಅದ್ರ ತೌಡು ಮಸಾಜ್ ಮಾಡೋದಕ್ಕೆ ಯೂಸ್ ಮಾಡ್ತಾರಂತೆ, ಅದನ್ನೆಲ್ಲ ಸ್ಕಿನ್ ಪ್ರಾಬ್ಲಮ್ ಇದ್ರೆ ಅದಕ್ಕೂ ಯೂಸ್ ಮಾಡ್ತಾರಂತೆ. ಹಿಂಗ ಒಂದೊಂದು ತಳಿಗಳು ಹೆಂಗಿದೆ ಅಂದ್ರೆ, ಹಿಂದಕ್ಕೆಲ್ಲ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಹಿಂದಕ್ಕೆ ಒಂದೊಂದು ತಳಿಗೂ ಒಂದೊಂದು ಭತ್ತನು ಕುಚೇಲಕ್ಕಿಗೊಂದು, ಆಮೇಲೆ ಕಜ್ಜಾಯಕ್ಕೊಂದು, ಮತ್ತೆ ಬಾಣತಿಯರಿಗೊಂದು ಭತ್ತ, ಆಮೇಲೆ ಪಾಯಸಕ್ಕೊಂದು ಭತ್ತ. ಈ ರೀತಿಯಲ್ಲಿ ಒಂದೊಂದು ಭತ್ತ ಒಂದೊಂದು ರೀತಿಯಲ್ಲಿ ಇದ್ವು, ಒಂದೊಂದು ಅದಕ್ಕೆ ಉಪಯೋಗ ಮಾಡ್ತಿದ್ರು. ಆಮೇಲೆ ಒಂದೊಂದು ಕಾಯಿಲೆಗೂ ಸಹ ಒಂದೊಂದು ಭತ್ತ ಇದ್ವು. ಉದಾಹರಣೆಗೆ ಕರಿ ಭತ್ತ ಸರ್ಪ ಸುತ್ತಿಗೆ, ಕೈಮೆ ಮೂಲ ವ್ಯಾಧಿಗೆ, ಆಮೇಲೆ ಕರಿಗಜಿವಿಲಿ. ಇವತ್ತು ಎಷ್ಟೋ ತಾಯಂದರಿಗೆ ಹಾಲು ಎದೆ ಹಾಲು ಕಡಿಮೆ ಆದಾಗ ಕರಿಗಜಿವಿಲೆ ಕೊಟ್ಟರೆ ಸಾಕು, 15 ದಿನದಲ್ಲಿ ಮಿಲ್ಕ್ ಪ್ರಾಡಕ್ಟ್ ಆಗುತ್ತೆ. ಅಂತ ತಳಿಗಳಿದೆ ಅದು ಕರಿಗಜಿವಿಲಿ ಕೊಡೋದ್ರಿಂದ. ಅಕ್ಕಿ ಅದು ಪಾಯಸನೂ ಆಗುತ್ತೆ, ಅಷ್ಟೇ ಗಮ್ ಅನ್ನೋ ವಾಸನೆ ಬರುತ್ತೆ. ಆಮೇಲೆ ಬಾಣತಿಯರಿಗೆ ಟಾನಿಕ್ ನಂತಿರುವ ಆಂಟಿಬಯೋಟಿಕ್ ಆಗಿ ಯೂಸ್ ಮಾಡುವಂತ ಗುಲ್ಬರ್ಗ ಬೀದರ್ ಭಾಗದಲ್ಲಿ ಬೆಳೆಯುವಂತ ಅದು ಕರಿಕಳಿವೆ ಅಂತ ಹೇಳಿ ಬೆಳೀತಾರೆ, ಅದನ್ನು ಕೊಡೋದ್ರಿಂದ ಅದು ಆಂಟಿಬಯೋಟಿಕ್ ಆಗಿ ಯೂಸ್ ಮಾಡ್ತಾರೆ. ಅದು ಮೊದಲು ಮಾಡ್ತಿದ್ರು, ಈಗಲೂ ಮಾಡ್ತಾ ಇದ್ದಾರೆ ಗುಲ್ಬರ್ಗ ಬೀದರ್ ಭಾಗದಲ್ಲಿ, ಈಗೂ ಮಾಡ್ತಾರೆ. ಅದು ಬೆಂಗಳೂರಿನಲ್ಲಿ ತುಂಬಾ ಬೇಕಾಗಿದೆ, ಅದು ಅದನ್ನ ಬೆಳೆಯೋರ ಸಂಖ್ಯೆ ಇಲ್ಲ ರೈತರು. ಅಕ್ಕಿ ಪ್ರಮಾಣ ಬೇಡಿಕೆ ಜಾಸ್ತಿ ಇದೆ, ಪೂರೈಕೆ ಆಗ್ತಾ ಇಲ್ಲ. ಸಾಕಷ್ಟು ಈಗ ಬೆಳೆದ್ರೆ ಎಲ್ಲ ಮಾರಾಟ ಆಗ್ತದ? 100% ಆಗುತ್ತೆ ಸರ್. ನಾನು ಒಂದು ಕೆಂಪು ಎಲ್ಲೆಲ್ಲಿ ಮಾಡ್ತಾ ಇದ್ರೆ ಮಾರ್ಕೆಟ್ ಎಲ್ಲಿ ಮಾಡ್ತಾ ಇದ್ರೆ ಸರ್? ನಾವು ಮಾರ್ಕೆಟ್ ನೋಡ್ರಿ, ನಾವು ಇಡೀ ಆಲ್ ಕರ್ನಾಟಕ ಕೊಡ್ತೀವಿ. ಜೊತೆಗೆ ನಮ್ಮ ಗೆಳೆಯ ರಾಮಮೂರ್ತಿ ಅವರು ಬಾಂಬೆ ಮಾರ್ಕೆಟಿಂಗ್ ಮಾಡಿದ್ರು ಅವರು, ಬಾಂಬೆ ಎಲ್ಲ ಕಡೆ ಕೊಟ್ಟು. ಎಷ್ಟು ಒಟ್ಟು ನಿಮ್ದು ಉತ್ಪಾದನೆ ಎಷ್ಟಾಗುತ್ತೆ ಎಲ್ಲಾ ಭತ್ತ ಕುಡಿಸಿದ್ರು? ನಮ್ದು ಎಲ್ಲ ಸೇರಿ ಒಂದು 30 ಕ್ವಿಂಟಲ್ ತನ ಇಳುವರಿ ಬರುತ್ತೆ, ಒಂದು 3.5-4 ಎಕರೆಗೆ. ಬಟ್ ಎಲ್ಲ ಸೇರಿದ್ರು ಒಂದು 2.5 ಲಕ್ಷ ರೂಪಾಯಿ ಲಾಭ ಬರುತ್ತೆ. ನೆಟ್ ಉಳಿತದ ನಿಮಗೆ? 2.5 ಲಕ್ಷ ಉಳಿತದೆ. 2.5 ಲಕ್ಷ ಉಳಿತದೆ. ಎಕರೆಗೆ 50,000 ಕಟ್ಟಿಟ್ಟು ಬುತ್ತಿ. ಅಂದ್ರೆ ಇದು ಎಷ್ಟು ಒಂದು ವರ್ಷದೊಳಗ? ಇದು ಇಲ್ಲ, ಒಂದು ಪೀಕಿಗೆ ಇದು 6 ತಿಂಗಳಿಗೆ. 6 ತಿಂಗಳಿಗೆ ಇದು 2.5 ಲಕ್ಷ ರೂಪಾಯಿ ಉಳಿತದೆ. ಒಂದ್ ಎಕರೆ 4 ಎಕರೆ ನಮ್ ಜಮೀನು, ಅದರಲ್ಲಿ ಒಂದ್ ಎಕರೆ 50,000 ರೂಪಾಯಿ ಖರ್ಚು ತೆಗೆದು 60,000 ರೂಪಾಯಿ ಆಗುತ್ತೆ. 50,000 ರೂಪಾಯಿ 10,000 ರೂಪಾಯಿ ಖರ್ಚು ಬರ್ತದೆ, 8ರಿಂದ 10,000 ರೂಪಾಯಿ ಖರ್ಚು ಬರ್ತದೆ. 50,000 ರೂಪಾಯಿ ಲಾಭನೇ ಉಳಿತದೆ ನವರ ಮಾಡಿದ್ರೆ. ಬೇರೆ ತಳಿಗಳು ಮಾಡಿದ್ರು ದೇಲಿ ಬಾಸುಮತಿ ಅವೆಲ್ಲ ಮಾಡ್ತೀವಿ, ಅವೆಲ್ಲ ಮಾಡಿದ್ರು 60 ರೂಪಾಯಿ ಮಾರುತ್ತೆ. ಆಮೇಲೆ ನಾವ್ ಹೇಳಿದ ರೇಟಿಗೆ ತಗೊಳ್ತಾರೆ, ಯಾಕಂದ್ರೆ ಒಳ್ಳೆ ಆಹಾರ ಇರೋದ್ರಿಂದ, ಗುಣಮಟ್ಟತೆ ಕಾಪಾಡೋದ್ರಿಂದ, ಮತ್ತೆ ಅದನ್ನ ಒಳ್ಳೆ ಔಷಧಿ ಗುಣ ಇರೋದ್ರಿಂದ. ಹಂಗಾಗಿ ನಮ್ಗೆ ಅದು ಎಲ್ಲಿ ಸಿಗಲ್ಲ, ನಾವ್ ಹೇಳಿದ ರೇಟಿಗೆ ತಗೊಂತಾರ. ನಾವು 65-70 ರೂಪಾಯಿ ಮಾರಿದ್ರೆ ಬೆಂಗಳೂರಿನಲ್ಲೆಲ್ಲ 80 ರೂಪಾಯಿ ಇದೆ. ಬೆಂಗಳೂರು ಮಾಡಿನಿ ಮಾರ್ಕೆಟಿಂಗ್, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು, ಆಮೇಲೆ ಗುಲ್ಬರ್ಗ ಲೋಕಲ್ ಕೊಟ್ಟಿನಿ, ನಮ್ಮ ಹಳ್ಳಿ ಸುತ್ತಮುತ್ತನೂ ಕೊಟ್ಟಿವಿ, ಆಮೇಲೆ ಚಾಮರಾಜನಗರ, ಗದಗ. ಹೆಂಗ್ ಕೊಡ್ತೀರಿ ಟ್ರಾನ್ಸ್ಪೋರ್ಟೇಶನ್? ನೀವೇ ಸಾಗಾಣಿಕೆ ಮಾಡಿಕೊಡ್ತೀರಾ ಅಥವಾ ಏನು? ಇಲ್ಲ, ನಾವ್ ಏನ್ ಮಾಡ್ತೀವಿ, ನಮ್ಗೆ ಅಕೌಂಟಿಗೆ ದುಡ್ಡು ಹಾಕ್ಬೇಕು. ನಮ್ಮ ಅಕೌಂಟ್ ನಂಬರ್ ಮೆಸೇಜ್ ಕಳಿಸ್ತೀವಿ ನಾವು ಅವ್ರಿಗೆ, ಯಾರು ಮೊಬೈಲ್ ನಿಂದ ಫೋನ್ ಮಾಡ್ತಾರ ಅವ್ರಿಗೆ ಮೆಸೇಜ್ ಕೊಡ್ತೀವಿ ಅವ್ರಿಗೆ, ಏನಂದ್ರೆ ಅಕೌಂಟ್ ನಂಬರ್ ಯಾವ ಬ್ಯಾಂಕಿನಿಂದ. ಅವಾಗ ಕೊಟ್ಟಾಗ ಅವರು ನಮ್ಮ ಅಕೌಂಟಿಗೆ ದುಡ್ಡು ಹಾಕಿದ್ರೆ ಅಂದ್ರೆ ನಾವು ಅವ್ರ ಅಡ್ರೆಸ್ ತಗೊಂಡು VRL ಬುಕ್ಕಿಂಗ್ ಮಾಡ್ತೀವಿ. VRS ಫೆಸಿಲಿಟಿ ಇದ್ರೆ VRL ಮಾಡ್ತೀವಿ, 90 ಇದ್ರೆ 90 ಮಾಡ್ತೀವಿ, ಇಲ್ಲ 1 ಕೆಜಿ 2 ಕೆಜಿ ತಗೊಂಡ್ರೆ ಕೊರಿಯರ್ ಬುಕ್ಕಿಂಗ್ ಮಾಡ್ತೀವಿ. ಕೊರಿಯರ್ ಮುಖಾಂತರ 1 ಕೆಜಿ ಕೊಡ್ತೀವಿ, ನಾವು ಬೀಜನು ಕೊಡ್ತೀವಿ ಅಕ್ಕಿನೂ ಕೊಡ್ತೀವಿ, ನಾವು ಎಲ್ಲಾ ಮಾರ್ಕೆಟಿಂಗ್ ಮಾಡ್ತೀವಿ. ಒಳ್ಳೇದು ದೇವೇಂದ್ರಪ್ಪ ಅವರೇ, ಇಲ್ಲಿ ತನಕ ನೀವು ಯಾವ ರೀತಿ ನಮ್ಮ ದೇಶಿ ತಳಿಗಳ ಭತ್ತವನ್ನ ಯಾವ ರೀತಿ ಸಂರಕ್ಷಣೆ ಮಾಡ್ತಾ ಇದ್ದೀರಿ, ಅದರಿಂದ ನಮ್ಮ ಜನರಿಗೆ, ಸಮಾಜಕ್ಕೆ ಯಾವ ರೀತಿಯಾದಂತಹ ಲಾಭದ, ವಿಶೇಷವಾಗಿ ಆರೋಗ್ಯದ ಲಾಭ ಅದ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾದಂತಹ ಒಂದು ಅನುಭವವನ್ನ ನಮ್ಮ ಎಲ್ಲ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ, ರೈತರ ಜೊತೆಗೆ ಹಂಚಿಕೊಂಡಿದ್ದೀರಿ. ಯಾರಾದರೂ ರೈತರಾಗ್ಲಿ ಅಥವಾ ಗ್ರಾಹಕರಾಗ್ಲಿ ತಮಗೆ ಸಂಪರ್ಕ ಮಾಡಬೇಕು ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ ಅನ್ನು ಕೊಡ್ತೀರಿ? ಕೊಡ್ತೀವಿ. 9990830333350 ಈ ನಂಬರ್ ಅನ್ನ ಅವ್ರು ಯಾವಾಗಾದ್ರೂ ಸಂಪರ್ಕ ಮಾಡಬಹುದು. ಸಂಪರ್ಕ ಮಾಡಿದಾಗ ಖಂಡಿತವಾಗಿ ನಾನು ಅವ್ರಿಗೆ ಕೂಡ ಮಾತಾಡಿ ಅವ್ರಿಗೆ ಏನ್ ಮಾಹಿತಿ ಬೇಕು, ಯಾವ ರೀತಿ ಕೃಷಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋಕೆ ನಾನು ಸದಾ ಸಿದ್ಧ ಇದ್ದೀನಿ. ಒಳ್ಳೇದು, ಬಹಳ ಸಂತೋಷವಾದಂತಹ ಒಂದು ವಿಚಾರ. ಯಾಕಪ್ಪ ಅಂತಂದ್ರೆ ತಾವು ಯುವ ರೈತರಿದ್ದೀರಿ, ವಿಶೇಷವಾಗಿ ಸಾವಯವ ಕೃಷಿ ಮಾಡಬೇಕು ಅನ್ನುವಂತಹ ಒಂದು ಹಂಬಲ ತಮ್ಮಲ್ಲೇ ಮಾಡ್ತಾ ಇದ್ದೀರಿ. ಈಗೇನು ಯುವಕರು ಕೃಷಿ ಮಾಡಬೇಕು ಅನ್ನುವಂಥವರಿಗೆ ತಮ್ಮ ಒಂದು ಈ ಕೆಲಸ ಸಾಹಸ ಪ್ರೇರಣೆ ಆಗಲಿ ಅಂತೇಳಿ ಹಾರೈಸ್ತೀವಿ. ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಸಮಯವನ್ನು ಹಂಚಿಕೊಂಡಿದ್ದಕ್ಕೆ, ಮಾತಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಮಣ್ಣಿನ ಮಗ ಭತ್ತದ ತಳಿಗಳು ಈ ವಿಷಯವಾಗಿ ಯಾದಗಿರಿ ಜಿಲ್ಲೆಯ ಸುರಪೂರು ತಾಲೂಕಿನ ಕಕ್ಕೇರ ಗ್ರಾಮದ ಪ್ರಗತಿಪರ ರೈತರಾದ ದೇವೇಂದ್ರಪ್ಪ ಭುವಿ ಅವರೊಡನೆ ಸಂದರ್ಶನ ಕೇಳಿದ್ದೀರಿ. ಕೊನೆಯಲ್ಲಿ ಗದಗ್ ಪೆಟಗೇರಿಯ ನಾಗಪ್ಪ ಹುಚ್ಚಪ್ಪ ಭಜಂತ್ರಿ ಮತ್ತು ಸಂಘಟಕರಿಂದ ಘಂಟಾ ತರಂಗವಾದನ. Thank you. ಹಾಡ್ತಾರೆ.